ಅವರು ಬಹುಶಃ ಎಲ್ಲ ರೀತಿಯ ಕೃಷಿಗಳನ್ನು ಭತ್ತದಿಂದ ಹಿಡಿದು ತರಕಾರಿಯವರೆಗೆ ಹಲವಾರು ಕೃಷಿಗಳನ್ನು ಮಾಡ್ತಾ ಇದ್ದಾರೆ. ಅವರ ಒಟ್ಟು ಸಮಗ್ರ ಕೃಷಿಯ ಅನುಭವವನ್ನು ನಾವು ಪಡ್ಕೊಳ್ಳೋಣ. ನಮಸ್ಕಾರ ಕೋಟ್ಯಾನವರೇ. ನಮಸ್ಕಾರ ಸರ್. ಈಗ ಭತ್ತದ ಬೆಳೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಎಲ್ಲರೂ ಕೂಡ ಹೇಳುವಂಥದ್ದು. ನೀವು ಭತ್ತದ ಬೆಳೆಯನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ, ಹೇಗೆ ಮಾಡ್ತಾ ಇದ್ದೀರಿ? ಭತ್ತದ ಬೆಳೆ ಅಂದರೆ ನಮ್ಮ ತಂದೆ ಕಾಲದಿಂದಲೂ ಬೈ ಬರ್ತೆ ನಾವು ಮಾಡ್ತಾ ಇದ್ದೇವೆ. ಒಂದು 10 ವರ್ಷ ನಾನು ಹೊರಗೆ ಪರದೇಶಕ್ಕೆ ಹೋಗಿದ್ದೆ, ಸೌದಿ ಅರೇಬಿಯಾದಲ್ಲಿ. ಹೌದು. ಸೌದಿ ಅರೇಬಿಯಾದಲ್ಲಿ ಏನು ಕೆಲಸಕ್ಕೆ ಹೋದ್ದು? ನಾನು ಪರ್ಸನಲ್ ಸೆಕ್ರೆಟರಿ ಆಗಿದ್ದೆ ಒಂದು ಕಂಪನಿಯಲ್ಲಿ. ಹೌದು. ಓ, ಇಲ್ಲಿಯ ಮೊದಲು ಭತ್ತ ಬೆಳೀತಾ ಇದ್ದೆ? ಹೌದು ಹೌದು, ಮೊದಲಿಂದ ಭತ್ತ. ನಾವು ಶಾಲೆಗೆ ಹೋಗೋಕ್ಕೂ ಭತ್ತ ಬೆಳಿಗ್ಗೆ ನಾವು ಗದ್ದೆ ಹುಡ್ದೆ ಶಾಲೆಗೆ ಹೋಗೋದು, ಕಟೀಲ್ ಶಾಲೆಗೆ. ಸರಿ. ಹೌದು. ಮತ್ತೆ ತಂದೆಯವರೆಲ್ಲ ಮಾಡ್ತಾ ಇದ್ರು. ಮತ್ತೆ ನಾನದು ಸ್ವಲ್ಪ ಫೈನಾನ್ಸಿಯಲ್ ಪ್ರಾಬ್ಲಮ್ ಅಂತ ಅದಕ್ಕೆ ಹೋಗಿದೆ. ನಾನು ಆಕ್ಚುಲಿ ಡಿಪ್ಲೊಮಾ ಇಂಜಿನಿಯರ್ ಮೆಕ್ಯಾನಿಕಲ್. ಹೌದು. ಅದ್ರ ಹೋಗಿ ಬಂದ ಮೇಲೆ ಪುನಃ ಎಲ್ಲ ನಮ್ದು ಪಾಳು ಬಿದ್ದಿತ್ತು. ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 12 ವರ್ಷ ವರೆಗೆ ಮಾಡಿದ್ರಿ. 12 ವರ್ಷ. ಟೆಲೆಕ್ಸ್ ಆಪರೇಟರ್ ಅಂತ ಇತ್ತಲ್ಲ 1980 ಈಗಲ್ಲ ಕಂಪ್ಯೂಟರ್ ಅಲ್ಲ, ಅದೆಲ್ಲ ಮಾಡ್ತಾ ಇದ್ದೆ. ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೆ. ಅದು ಸರಿ. ಹೌದು. ಅಲ್ಲಿ ಕೆಲಸ ಹೇಗಿತ್ತು? ತೊಂದರೆ ಇಲ್ಲ ಸರ್, ಆದರೆ ಜೀವನ ಅಷ್ಟೊಂದು ಇದಿಲ್ಲ. ಒಂದು ಜೈಲಿನಲ್ಲಿದ್ದಾಗೆ ಆ ಟೈಮ್ಲಿ, ಈಗೆಲ್ಲ ಉಂಟು ಲಕ್ಸುರಿ ಎಲ್ಲ, ಮುಂಚೆ ಎಲ್ಲ ಇರಲ್ಲ, ಹೊರಗೆ ಹೋಗ್ಲಿಕ್ಕೆಲ್ಲ ಆಗಲ್ಲ ಇತ್ತು. ನೀವು 12 ವರ್ಷ ಬಾರಿ ಕಷ್ಟಪಟ್ಟಿದ್ದೀರಿ? ಹೌದು, ಪಟ್ಟಿದ್ದೀನಿ. ಹೌದು. ಮತ್ತೆ ಪುನಃ ಇಲ್ಲಿಗೆ ಬರುವಂತ ಬಂದೆ. ಬರುವಾಗ ನಮ್ಮ ಗದ್ದೆ ಎಲ್ಲ ಪಾಳು ಬಿದ್ದಿತ್ತು. ಅದು ಮತ್ತೆ ಬೇರೆಯವರನ್ನು ಮಾಡಿಸಿದೆ. ಮತ್ತೆ ಒಂದು ಕೋಣ ತಂದೆ, ಒಂದು ಆವಾಗ 10,000 ಕೊಟ್ಟು ಕೋಣದೊಂದು. ಅದರಲ್ಲಿ ಉಟ್ಟು ಉಡ್ಲಿಕ್ಕೆ ಆವಾಗ ಜನ ಬರಲಿಲ್ಲ. ಅವನು 8 ಗಂಟೆ ಬರೋದು, 12 ಗಂಟೆಗೆ ಬಿಡೋದು. ನಾನೇ ಉತ್ತು ಹೇಗೆ ಮಾಡಿದೆ. ಮತ್ತೆ ನಾನು ಟಿಲ್ಲರ್ ತೆಗೆದುಕೊಂಡೆ. ಟಿಲ್ಲರ್ ತೆಗೆದುಕೊಂಡು ಅದೊಂದು 18 ವರ್ಷ ನಾನು ನಾನೇ ಉತ್ತು, ಬೇರೆಯವರಲ್ಲ ನಾನೇ ಉತ್ತು ಉಳುವುದು. ನಾನೇ ಉತ್ತು ಸಾಗಲು ಮಾಡಿದೆ. ಆದಮೇಲೆ ನನಗೆ ಸ್ವಲ್ಪ ಗಂಟು ನೋವು ಬಂತು. ಈಗ ಅದನ್ನು ಬಿಟ್ಟು ಮಿನಿ ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡೆ. ಅದಕ್ಕೂ ಏನು ವ್ಯತ್ಯಾಸ? ಟಿಲ್ಲರಿಗೂ ಮಿನಿ ಟ್ರ್ಯಾಕ್ಟರ್ಗೆ ಏನು ವ್ಯತ್ಯಾಸ? ಟಿಲ್ಲರ್ ಇದ್ದು 1.5 ಫೀಟ್, ಇದರದ್ದು ಒಂದು ನಮ್ಗೆ ಹೇಗೆ ಬೇಸ್ತಾ ಅಷ್ಟು ಬಿತ್ತು ಇತ್ಕೊಳ್ಬೋದು. ದೊಡ್ಡ ಎಂಜಿನ್ ನಂದು 3 ಫೀಟ್, ಅಂದ್ರೆ 1 ಮೀಟರ್ ಇದೆ. 1 ಮೀಟರ್ ಒಳಗೆ ಉಳ್ತದೆ ಅದು. 1 ಮೀಟರ್ ಆಗಲ್ಲ. ಬೇರೆ ದೊಡ್ಡ ಮಿಷಿನ್ ಆದ್ರೆ 2 ಮೀಟರ್ ವರೆಗೆ ಇದೆ. ನಾನು ಅದನ್ನು ತೆಗೆದುಕೊಂಡು ನನ್ನ ಕೆಲಸ ನಾನೇ ಮಾಡ್ತಾ. ಈಗ ಭತ್ತದ ಕೃಷಿಯ ಬಗ್ಗೆ ಹೇಳುದಿದ್ರೆ, ನಿಮ್ಮ ತಂದೆಯ ಕಾಲದಿಂದ ಯಾವ್ಯಾವ ತಳಿಗಳಲ್ಲಿ ಭತ್ತ ಮಾಡ್ತಾ ಇದ್ದ? ನಮ್ಮ ತಂದೆ ನಂಗೆ ತೆರೆಯುವ ಟೈಮ್ಲಿ ಗಂಧಸಲೆ, ರಾಜಕಾಯಮೆ, ಮತ್ತೆ ಕಾಯಮಂತೆ ಮಾಡ್ತಾ ಇದ್ರು. ಮತ್ತೆ ಅಧಿಕಾರ, ಅದು ಸುಗ್ಗಿಗೆ ಮಾಡುವಂಥದ್ದು, ಅದು ನಾನು ಮಾಡಿದ್ದೇನೆ. ಮತ್ತೆ 3 ನಂಬರ್ ಕಜೆಜೇಬಿ, 25 ನಂಬರ್ 3, ಮತ್ತೆ ಬಳ್ಳೇರಿ, ಬಳ್ಳೆ ಕಾಯಮೆ, ಅದೆಲ್ಲ ಇತ್ತು. ಈಗ ಅದೆಲ್ಲ ಬರಬರುತ್ತಾ ನಾನು ಲಾಸ್ಟ್ ಓಲ್ಡನ್ ವೆರೈಟಿ ಮಾಡಿದೆ ಅಂದರೆ 25 ನಂಬರ್ ಸುಗ್ಗಿಗೆ ಮಾಡ್ತಾ ಇದ್ದೆ. ಅದರಲ್ಲಿ 1 ಎಕರೆಗೆ 19 ಮುಡಿ ಅಂದು, ಅಂದರೆ ನೀರಲ್ಲಿ 15 ಕ್ವಿಂಟಲ್ ಏನು ಸಮಥಿಂಗ್ ಬರುತ್ತೆ. ಅದು ಲಾಸೇ. ಲಾಸ್ ಅಂದರೆ ಲಾಸ್ ಇದೆ, ಏನಿಲ್ಲ. ಅದು ಕೊಯ್ದು ಕೊಟ್ಟು ಅದು ಮಾಡಿ ಏನು ಪ್ರಯೋಜನ? ಹೊತ್ತು ತರೋದು ಅದು ತುಂಬ. ಎಷ್ಟು ಕ್ವಿಂಟಲ್ ಬರಬೇಕು ನಿಮಗೆ ಲಾಭ ಆಗಬೇಕು ಅಂತ? ಲಾಭ ಆಗದೆ ಅಟ್ಲೀಸ್ಟ್ 20 ಕ್ವಿಂಟಲ್ ಅದು ಬರಬೇಕು. ಲಾಭ ಅಂತ ಇಲ್ಲ ಕೃಷಿಯಲ್ಲಿ, ಭತ್ತದ ಕೃಷಿಯಲ್ಲಿ ಲಾಭ ಅಂತ ಏನಿಲ್ಲ. ಮತ್ತೆ 1 ಎಕರೆ ನೀವು ಮಾಡೋದು ಒಂದೇ, 4 ಎಕರೆ ಮಾಡೋದು ಒಂದೇ ಖರ್ಚು ಬರ್ತದೆ. ಹೌದು. ಇದನ್ನು ನೋಡಿದ್ರೆ ಎಲ್ಲ ಆಳುಗಳು ನೋಡಿದ್ರೆ, ಅದಕ್ಕೆ ನಾನು ಎಲ್ಲರಿಗೂ ಹೇಳಿದ್ ನೀವು 1 ಎಕರೆ ಮಾಡಿದ್ರೆ 2 ಎಕರೆ ಮಾಡಿ, ಇಲ್ಲದ 3 ಎಕರೆ ಮಾಡಿ ಅಂತ ಹೇಳಿದ್ರು. ಸರಿ. ಹೌದು. ಅದೇ ಹಾಳು ಬಂದರೆ ಅವನಿಗೆ 10 ಗಂಟೆ ಆಯ್ತು, ಅವ್ನು ಫುಲ್ ಸಂಬಳ ಕೊಡಬೇಕು. ಇದು ಸಂಜೆವರೆಗೆ ಮಾಡಿದ್ರೆ ಅಷ್ಟೇ ಸಂಬಳ ಕೊಡ್ಲಿಕ್ಕೆ ಆಗ್ತದೆ. ನಮ್ಮ 1 ಗಂಟೆ ಕೆಲಸಕ್ಕಾಗಿ ಯಾರು ಬರೋದಿಲ್ಲ. ಬರುವುದಿಲ್ಲ. ಹೌದು. ಈಗ ಹಳೆಯ ಕೆಲವು ತಳಿಗಳನ್ನೆಲ್ಲ ನಿಮ್ಮ ತಂದೆಯವರು ಮಾಡ್ತಾರೆ. ಅದರಿಂದ ನೀವು ಇದಕ್ಕೆ ಬದಲಾದ್ದು ಯಾವಾಗ, ಹೇಗೆ ಅದು? ನಾನು ಬದಲಾಗಿದೆ ಅಂದ್ರೆ, ನಮ್ಮ ಫಸ್ಟಿಗೆ ಒಂದು ಅದು IR8 ಅಂತ ಬಂತು. ಹೌದು. ಅದರಲ್ಲಿ ತುಂಬಾ ಇಳುವರಿ ಬಂತು, ನಾವು ಕೂಡ ಮಾಡಿದಾಗ. ಅದ ಕ್ರಮೇಣ ಆದ್ಮೇಲೆ ಜಯ ಅಂತ ಬಂತು. ಆ ಟೈಮ್ನಲ್ಲಿ ಅನ್ನಪೂರ್ಣ ತುಂಬಾ ವೆರೈಟಿ ಎಲ್ಲ ಬಂತು. ಆದರೆ ಅದನ್ನು ಉಳಿದದ್ದು ಜಯ. ಜಯ ಈಗಲೂ ಇದೆ, ಆದರೆ ಅದಕ್ಕೆ ರೇಟ್ ಇಲ್ಲ. ಹೊಸ ವರ್ಷವರೆಗೂ ನಾನು ಜಯ ಮಾಡ್ತಾ ಇದ್ದೆ, ಬಿಳಿ ಜಯ. ಅದಕ್ಕೆ ರೇಟ್ ಇಲ್ಲ. ಅದಕ್ಕೆ ಇದಕ್ಕೆ ಕಜೆಜಯ 19 ಕೊಟ್ಟರೆ ಇದಕ್ಕೆ 14 ರೂಪಾಯಿ ಕೊಡ್ತಾ ಇದ್ರು ಮಿಲ್ನವರು. ಈಗ ನೀವು ಮಾಡ್ತಾ ಇರೋದು ಕಜೆಜಯ? ಹೌದು. ಆದರೂ ಅಷ್ಟು ಇಳುವರಿ ಬರೋದಿಲ್ಲ ಕಜೆಯಲ್ಲಿ, ಇಳುವರಿ ಅಷ್ಟು ಬರೋದಿಲ್ಲ. ಅದನ್ನು ಬಂದರೂ ಒಂದು ಒಳ್ಳೆ ನೋಡಿದ್ರೆ 15-16 ಕ್ವಿಂಟಲ್ ಬರ್ತದೆ ಅಷ್ಟು ಎಕರೆಗೆ. ಜಯದ್ದು ಜಾಸ್ತಿ, 20 ಕ್ವಿಂಟಲ್ ನಾನು ತೆಗೆದೇನೆ. 20 ಕ್ವಿಂಟಲ್ ನಾನು ಮಾಡಿದ್ದೇನೆ, 28 ಕ್ವಿಂಟಲ್ ನಾನು ಮಾಡಿದ್ದೇನೆ. ಹೌದು. ಆದರೆ ಅದಕ್ಕೆ ರೇಟ್ ಇಲ್ಲ. ರೇಟ್ ಇಲ್ಲ ಸರ್. ರೇಟ್ ಇಲ್ಲ. ಹೌದು. ಈ ಕಜೆಜಯ ಅನ್ನುವಂಥದ್ದು ತಳಿ ಲೋಕಲ್ ತಳಿಯ ಹೇಗೆ? ಅಲ್ಲ, ಆ್ಯಕ್ಚುಲಿ ಅದು ಕೇರಳದ ವೆರೈಟಿ ಅದು. ನಾವು ಇಲ್ಲಿ ಅದು ಸ್ವಲ್ಪ ಕಜೆ ಅಂತಂದರೆ ಕಜೆಜಯ ಅಂತ ಮಾಡಿದ್ವಿ. ಅಂದರೆ ಆ ಟೈಮ್ನಲ್ಲಿ ಬಿಳಿ ಜಯ ಇತ್ತಲ್ಲ, ಅಷ್ಟೇ ಇದು ಕೂಡ ಒಂದು ಇದು ರುಚಿ ಇದೆ ಊಟಕ್ಕೆ. ಅದಕ್ಕಾಗಿ ಇವರು ಕಜೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಕಜೆಜಯ ಅಲ್ಲ, ಅದೇ ಸುವರ್ಣ ಏನೋ ಹೇಳ್ತಾ ಇದ್ದಾರೆ. ಕೇರಳದ ಪಿಲಿಗೋಡ್ನ ಹೋಗಿ 4-5 ವೆರೈಟಿಯಲ್ಲಿ ತಂದು ಎಲ್ಲ ಸಾಗುವಳಿ ಮಾಡಿದ್ದೀನಿ. ಆದರೆ ಏನು ಮಾಡೋದು, ಇಲ್ಲಿ ಮಳೆ ಬಂದಾಗ ಒಳ್ಳೆ ಇಲ್ಲಿ ಬರ್ತದೆ, ಅದು ಬೀಳ್ತದೆ, ಅದು ಕೊಯ್ಲಿಕ್ಕೆ ಭಾಳ ಕಷ್ಟ ಉಂಟು. ಅದಕ್ಕೆ ಬಿಟ್ಟು ಬೇರೆ. ಈಗ ನಾನಂದ್ರೆ ಎಲ್ಲ ಕಡೆಗೆ ಹೋಗ್ತೇನೆ ನಾನು. ಅಲ್ಲಿ ಎಂಥದ್ದು ಎಲ್ಲ ಒಳ್ಳೊಳ್ಳೆ ವೆರೈಟಿ ಉಂಟು, ಅದರದ್ದು 1 ಕಿಲೋ ಬೀಜ ತಂದು ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲ. ಅದೊಂದು ಹುಚ್ಚು ನನಗೆ. ಹೌದು, ಮಾಡ್ತಾ ಇದ್ದೀನಿ. ಆದರೆ ಅದರಲ್ಲಿ SSC ಇಲ್ಲ. ಈಗೊಂದು ಮಲೆನಾಡು ಗಿಡ್ಡೆ ಮಾಡಿದ್ದೀನಿ, ಇಟ್ಸ್ ಓಕೆ. ಆದ್ರೆ ಈಗ ಪಾಯ ಆಗಿದೆ ಅದು, ಬೀಳ್ತದೆ ಅಂತ ಗೊತ್ತಿಲ್ಲ. ಅದು ಮಲೆನಾಡು ಅನ್ನ ಆ ಟೈಪ್ ಇದು ಮಲೆನಾಡು, ಅದೌದು ಅದು ಬೀಳ್ತದೆ ಅಂತ ಗೊತ್ತಿಲ್ಲ. ಇವತ್ತು ಲಾಸ್ಟ್ ನೀರು ಹಾಕಿದ್ದೀನಿ, ಇನ್ನು ನೀರು ಹಾಕ್ಲಿಕ್ಕಿಲ್ಲ, ಇನ್ನು ಹೇಗೆ ಅಂತ ನೋಡ್ಬೇಕು ನೋಡ್ಬೇಕು. ಈಗ ಇದಕ್ಕೆ ಬೆಳ್ತಿಗೆ ಅಕ್ಕಿಗೆ ಮತ್ತು ಕುಚ್ಚಲಕ್ಕಿಗೆ ಇರುವಂತಹ ವೆರೈಟಿಗಳು ಬೇರೆ ಬೇರೆಯಾ? ಬೇರೆ ಬೇರೆ. ಯಾವ ಯಾವ್ದು ವೆರೈಟಿ? ಈಗ ನಮ್ಮ ಕಜಜೆ ಅದು ಬೆಳ್ತಿಗೆ ಬರೋದಿಲ್ಲ, ಜಯ ಆದ್ರೂ ಬರ್ತದೆ. ಆದ್ರೆ ಮಿಲ್ನವರು ಇಲ್ಲಿ 50% ಕೊರೋದು, ಆದ್ರೆ ನಮ್ಮ ಮಲೆನಾಡಿನಲ್ಲಿ ಒಂದು 70-80% ವರೆಗೂ ಕೊಟ್ಟಿದ್ದಾರೆ ಜಯಕ್ಕೆ. ಇಲ್ಲಿ ಕೊಡಿ, ಇಲ್ಲಿ ಮಿಲ್ ಅಂತದ್ದು, ಅದಕ್ಕೆ ರಬ್ಬರ್ ಸೆಲ್ ಮಿಲ್ ಬೇಕು ಇಲ್ಲಿ. ರಬ್ಬರ್ ಸೆಲ್ ಮಿಲ್ ಇಲ್ಲಿ ಬೆಳ್ತಂಗಡಿಗೆ ಹೋಗಿ. ರಬ್ಬರ್ ಸೆಲ್ ಮಿಲ್ ಅಂದ್ರೆ ಅದು ಇಲ್ಲಿದೆ ಅಂತದ್ದು, ಅದು ಕುಚ್ಚಲಕ್ಕಿ ಮಾಡುವಂತದ್ದು ಸೆಲ್ ಇರೋದು. ಅವರು ಅಲ್ಲರ್ನಲ್ಲಿ ಒಂದು ಇದು ಬರ್ತದೆ ಮಿಷಿನ್, ಅದು ರಬ್ಬರ್ ಸೆಲ್ ಇದ್ರೆ ಅದು ಪುಲ್ಕ ಅಂತ ಹೇಳಿ, ಅದರ ಚಿಲ್ಕೆಯಲ್ಲಿ ಬರ್ತದೆ, ಇದರಲ್ಲಿ ಬರೋದಿಲ್ಲ, ಇದರಲ್ಲಿ ಅರ್ಧ ಕಟ್ ಆಗ್ತದೆ. ಅದು ಬೆಳ್ತಂಗಡಿಗೆ ಹೋಗ್ಬೇಕು. ಅದಕ್ಕೆ ನಾನು ಬಾಸ್ಮತಿ ಕೂಡ ಎಲ್ಲ ಮಾಡಿದ್ದೆ, ನಾನು ಬಾಸ್ಮತಿ ಕೂಡ ಮಾಡಿದ್ದೇನೆ. ಬಾಸ್ಮತಿಗೂ ಈ ಚಾಕಿಗೂ ಏನು ವ್ಯತ್ಯಾಸ ಕಾಣ್ತದೆ ಸರ್? ಅದು ಬಾಸ್ಮತಿ ಸಪೂರ ಬರ್ತದೆ, ಅದಕ್ಕೆ ಇಲ್ಲದೆಲ್ಲ ಅದು ರೋಗ ಎಲ್ಲ ಬರ್ತದೆ, ಸ್ಪ್ರೇ ಮಾಡ್ತಾ ಇರಬೇಕು, ಅದು ನಮ್ಮಂಥವರಿಗೆ ಆಗುವಂಥದ್ದಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಈಗ ನೀವು ಮಾಡ್ತಾ ಇರುವಂತಹ ಕಜಜಯದ ಬಗ್ಗೆ ಹೇಳುವುದಿದ್ರೆ, ಇದು ಸುಮಾರು ಎಷ್ಟು ದಿವಸ ಬೇಕಾಗ್ತದೆ? ಇದು ಮಳೆಗಾಲದಲ್ಲಿ ಸ್ವಲ್ಪ ಒಂದು 10 ದಿವಸ ಜಾಸ್ತಿ ಆಗ್ತದೆ. ಈ ಕೊಳಕ್ಕೆ ಬೇಸಿಗೆಯಲ್ಲಿ 120 ದಿವಸ ಕೊಯ್ಲಿಗೆ ಬರ್ತದೆ. ಕೊಯ್ಲಿಗೆ ಬರ್ತದೆ ಬರ್ತದೆ. ಅಂದ್ರೆ ನನ್ನ ಹತ್ರ ಮಿಷಿನ್, ನಾಟಿ ಮಾಡುವಂತ ಮಿಷಿನ್ ಕೂಡ ಇದೆ. ನೀವು ಎಲ್ಲವನ್ನು ಕೂಡ ಮಿಷಿನ್ ಮೂಲಕವೇ ಮಾಡ್ತೀರಾ? ಹೌದು ಹೌದು. ಅವೆಲ್ಲ ಈಗ ಗದ್ದೆಯನ್ನು ಉಳುವುದು, ನಾಡುವುದು ಕೂಡ, ಮತ್ತೆ ಕೊಯ್ಲು, ಎಲ್ಲ ಕೊಯ್ಲು ಮಾತ್ರ, ಕೊಯ್ಲು ಮಾತ್ರ ಮಿಷಿನ್, ದೊಡ್ಡ ಮಿಷಿನ್ ಬರ್ತದೆ ಚಿಕ್ಕಮಂಗ್ಳೂರಿಂದ, ಅವರಿಂದ ಕೊಯ್ಸ್ತೇನೆ. ಮತ್ತೆ ಎಲ್ಲ ನಾನೇ ಮಾಡುದು, ನೀವೇ ಮಾಡಿ, ಲೇಬರ್ಸ್ ಎಲ್ಲ ಡಿಪೆಂಡ್ ಆಗಿ ಇರುವುದಿಲ್ಲ. ಜಾಸ್ತಿ ಹೊರಲಿಕ್ಕಿದ್ರೆ ನಾನು ತರ್ತೇನೆ, ಅಂದ್ರೆ 1/2 ಕಿಲೋಮೀಟರ್ ದೂರ ಇದೆ ನಮ್ಮನೆ ಗದ್ದೆಗೆ. ಹೌದು. ಈಗ ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಹೇಗೆ? ಗೊಬ್ಬರಕ್ಕೆ ನಾನು ತರಕಾರಿಗೆ ಒಂದು ಗೀರ್ ದನವನ್ನು ಸಾಕಿದ್ದೇನೆ ಗೊಬ್ಬರಕ್ಕೆ. ಅದನ್ನು ನಾನು ಇದ ಜೀವಾಮೃತ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿ ಎಲ್ಲ ಹಾಕ್ತಾ ಇದ್ದೇನೆ. ಮತ್ತೆ ಇದಕ್ಕೆ ಕೊಡೋ ಹಾಕ್ತೇನೆ ಜೀವಾಮೃತ, ಆದ್ರೆ ಅಷ್ಟೊಂದು ಬರೋದಿಲ್ಲ. ಅದಕ್ಕೆ ನಾನು ಫರ್ಟಿಲೈಸರ್ ಸ್ವಲ್ಪ ಹಾಕ್ತಾ ಇದ್ದೇನೆ. ಫರ್ಟಿಲೈಸರ್ ಅಂದ್ರೆ ಭತ್ತಕ್ಕೆ ಫರ್ಟಿಲೈಸರ್ ಇಲ್ಲದಿದ್ರೆ ಬರುದಿಲ್ಲ ಸರ್? ಬರುದಿಲ್ಲ. ಮುಂಚಿದಕ್ಕೆಲ್ಲ ಕಾಯಿಮೆಗೆಲ್ಲ ಸ್ವಲ್ಪ ನಾವು ಹಾಕಿದ್ರೆ ಅದು ಗ್ರೋತ್ ಬರ್ತಿದ್ದು, ಇದು ಬರುದಿಲ್ಲ. ಇದಕ್ಕೆ ಬೇಕೆ ಬೇಕೆ. ಹೌದು. ಅಂದ್ರೆ ಫರ್ಟಿಲೈಸರ್ ಕೊಡುವಾಗ ಇದಕ್ಕೆ ಹುಳದ ಉಪದ್ರವ ಕೂಡ ಜಾಸ್ತಿ ಉಂಟು, ಎಲ್ಲ ಬರ್ತದೆ. ಏನು ವ್ಯವಸ್ಥೆ ಮಾಡ್ತೀರಿ? ನಾನು ಸ್ವಲ್ಪ ಸ್ಪ್ರೇ ಮಾಡ್ತೇನೆ, ಪೆರಡನ್ ಎಲ್ಲ ಹಾಕ್ಲಿಕ್ಕೆ ಹೋಗುದಿಲ್ಲ, ಸ್ಪ್ರೇ ಮಾಡ್ತೇನೆ ಅಷ್ಟೇ. ಒಂದೇ ಸಲ ಸ್ಪ್ರೇ, ಒಂದ್ಸಲ ಅದು ನಾಟಿ ಮಾಡಿ 1 ತಿಂಗಳಿಗೆ ಒಂದು ಸ್ಪ್ರೇ ಕೊಡ್ತೇನೆ ಅಷ್ಟೇ, ಮತ್ತೇನು ಮಾಡುದಿಲ್ಲ. ಈಗ ಇದರಲ್ಲಿ ಇಳುವರಿ ಸುಮಾರು ಅದೇ ಬರ್ತದೆ ಅದು, ಆದರೆ ಭತ್ತದ ಕೃಷಿ ಅಂತೂ ಲಾಸ್. ಅವ್ರಿಗೆ ಎಷ್ಟೇ ಹೇಳಿ 100 ರೂಪಾಯಿ ಪರ್ ಕೆ ಜಿ ಅಕ್ಕಿಗಾದ್ರೆ ನಮಗೆ ಲಾಭ ಉಂಟು. 100 ರೂಪಾಯಿ ಆಗ್ಬೇಕು ಪರ್ ಕೆ ಜಿ, ಆವಾಗ ಲಾಭ, ಇಲ್ಲದ್ರೆ ಏನು ಲಾಭ ಇಲ್ಲ ಸರ್. ಇಲ್ಲ ಇದ್ರೆ ಲಾಭ ಇಲ್ಲ. ಲಾಭ ಈ ಭತ್ತದ ಕೃಷಿಯನ್ನ ಮೊದಲು 3 ಮಾಡ್ತಾ ಇದ್ರಿ? ಹೌದು. ಈಗ 2 ಮಾಡ್ತಾ ಇದ್ದೀವಿ. ಉಳಿದ ಒಂದು ಬೆಳೆಯ ಟೈಮಲ್ಲಿ ಏನ್ ಮಾಡ್ತೀವಿ? ಒಮ್ಮೆ ಎಣೆಲಿನಲ್ಲಿ ಕೊಯ್ದು ಆಮೇಲೆ ನಾವು ಉದ್ದು ಹಾಕ್ತೇವೆ. ಮತ್ತೆ ಇಲ್ಲಾದ್ರೆ ಉದ್ದು ಆದ ನಮಗೆ ಕೊಯ್ಲಿಕ್ಕೆ ಆಗ್ತದೆ, ಆದ್ರೆ ಈಗ ಕೊಯ್ಲಿಕ್ಕೆ ಆಗುದಿಲ್ಲ ಅದು. ಅಂದ್ರೆ ನವಿಲದ್ದು ಕಾಟ ತುಂಬಾ ಇತ್ತು. ನಾನು ಕೆಲವು ವರ್ಷ ಏನ್ ಮಾಡಿದೆ, 9:30 ಗಂಟೆವರೆಗೆ ನಾನು ಬಿತ್ತು ಅಲ್ಲಿ ಕುತ್ಕೊಳ್ಳೋದು, ಸಂಜೆ 3 ಗಂಟೆ ಪುನಃ ಬಂತು ಕುತ್ಕೊಳ್ಳೋದು ಅಲ್ಲಿ ಕಾಯುವುದು ಅನ್ನೋದು ಬರದ ಹಾಗೆ. ಯಾವ್ದು ನವಿಲು ಇಲ್ಲದ್ರೆ ಅದು ಮಧ್ಯಾಹ್ನದ ಹೊತ್ತು ಬರೋದಿಲ್ಲ, ಅದು ತುಂಬಾ ಉಪದ್ರ. ಮತ್ತೆ ಇದು ಸಹ ಬೇಡ ಅಂತೇಳಿ ಈ ಸಲ ಬಿಟ್ಟಿದ್ದೆ ನಾನು, ಇಷ್ಟು ವರ್ಷ ಕಂಟಿನ್ಯೂಸ್ ಮಾಡ್ತಾ ಇದ್ದೆ. ನವಿಲು ಯಾವುದಕ್ಕೆಲ್ಲ ಉಪದ್ರ ಕೊಡ್ತದೆ? ಭತ್ತಕ್ಕೆ ಕೊಡ್ತದೆ, ಎಲ್ಲದಕ್ಕೆ ಅದು ಉಪದ್ರ. ಏನು ಈಗ ಮುಂಚೆ ಬಸಳೆ ತಿಂತಿಲ್ಲ, ಈಗ ಬಸಳೆನ ಕೂಡ ತಿನ್ಲಿಕ್ಕೆ ಶುರು ಮಾಡಿದೆ ಅದು. ಈಗ ನಾನು ಸರ್ಕಾರ ಇಷ್ಟು ಜಾಗದಲ್ಲಿ ಮಾಡಿದ್ದೇನೆ, ಸುತ್ತ ಇದಕ್ಕೆಲ್ಲ ಬಲೆ ಎಲ್ಲ ಹಾಕಿ ಮಾಡ್ತಾ ಇದ್ದೆ. ಬಲೆ ಹಾಕಿದ್ರೆ ಆದ್ರೂ ಬರ್ತದೆ, ಮೇಲಿಂದ ಬರ್ತದೆ ಒಮ್ಮೊಮ್ಮೆ. ಮತ್ತೆ ಇದು ಕಣೆ ಪಂಜಿ ಕಣೆ ಹಂದಿ ಅಂತ ಹೇಳ್ತಾರೆ, ಅದು ಕೂಡ ಉಪದ್ರ ಕೊಡ್ತದೆ. ಅದು ಬಂದ್ರೆ ದೊಡ್ಡ ನಮ್ಮ ಸೊರೆಯ ಕಾಯಿ ಕೆಂಬಳ ಕಾಯಿ ಮಾಡಿದ್ರೆ ಅರ್ಧ ತಿಂದು ಅರ್ಧ ಹೋಗ್ತದೆ, ಅದು ಬಿಸಾಡ್ಲೇಬೇಕು. ಇಂಥದ್ದೆಲ್ಲ ಉಪದ್ರ. ಈಗ ಸ್ವಲ್ಪ ಕಾಡು ಪ್ರಾಣಿಗಳ ಉಪದ್ರ ಜಾಸ್ತಿ. ಹೌದು. ಈಗ ಇದರ ಜೊತೆಗೆ ನೀವು ಭತ್ತದ ಜೊತೆಗೆ ಬೇರೆ ಅಡಿಕೆ ಬಾಳೆ ಕೂಡ ತೆಂಗನ್ನು ಮಾಡ್ತಾ ಇದ್ದೀರಿ, ಅದನ್ನು ಬೇರೆಯಾಗಿ ಮಾಡ್ತಾ ಇದ್ದೀರಾ? ಬೇರೆ ಮಾಡ್ತಾ. ಅಂದ್ರೆ ಫಸ್ಟ್ಗೆ ನಾನು ಈ ಕಟ್ಟಪಣಿಯಲ್ಲಿ ತೆಂಗಿನ ಮರ ಕಟ್ಟುವಂತ ಅದನ್ನೆಲ್ಲ ನಾನು ಮಾಡಿದ್ದೇನೆ, ನನ್ನ ಊರಿನಲ್ಲಿ ನಾನು ಒಬ್ಬನೇ ಮಾಡಿದ್ದು. ಅದನ್ನು ಮಾಡಿ ಆ ನಂತರ ಸ್ವಲ್ಪ ಒಂದು 10 ವರ್ಷದ ನಂತರ ಅದರಲ್ಲಿ ಅಡಿಕೆ ಸಸಿ ಇಟ್ಟೆ, ಅದೊಂದು ಅದಕ್ಕೆ ಸೇಫ್ಟಿ ಆಗ್ತದೆ ಅಂತೇಳಿ ಇಟ್ಟದ್ದು. ಆಯ್ತು. ಅಡಿಕೆ ಸಸಿ ಯಾವುದು? ಅದು ನಾನು ಇದು ಮಂಗಳವಾ ಅಲ್ಲಿ ಮತ್ತೆ ಇದು ಅಂತ ಹೇಳ್ತಾರೆ, ಅದು ರೇಟ್ ಸ್ವಲ್ಪ ದೊಡ್ಡ ಉಂಟು, ಅದು ಅದನ್ನು ಮಾಡಿದ್ದೇನೆ. ಅದು ಸ್ವಲ್ಪ ಗ್ಯಾಪ್ ಜಾಸ್ತಿ, ಅದು ಅಡಿಕೆ ಮಂಗಳ ಕೂಡ ಉಂಟು, ಸೈಗಾನ್ ಕೂಡ ಉಂಟು, ಅದೆಲ್ಲ ಮಾಡಿದ್ದೇನೆ. ಅದು ಸರಿ. ಹೌದು. ಅಡಿಕೆಗೆ ನೀವು ಗೊಬ್ಬರ ಯಾವ ಥರ ಮಾಡ್ತಾ ಇದ್ದೀವಿ? ನಾವು ಗೊಬ್ಬರ ಹಾಕ್ತೇವೆ ಸ್ವಲ್ಪ, ಮತ್ತೆ ಸುಡು ಮಣ್ಣು ಹಾಕ್ತೇವೆ, ಸುಡು ಮಣ್ಣು ಅಂದರೆ ತೂಂಟನ ಎಲ್ಲ ಮಾಡಿ ಹಾಕ್ತೇವೆ, ಮತ್ತೆ NPK ಸ್ವಲ್ಪ ಹಾಕ್ತೇನೆ ಅಷ್ಟೇ, ಜಾಸ್ತಿ ಅದಕ್ಕೆ ಡಿಪೆಂಡ್ ಆಗೋದಿಲ್ಲ. ಆದದ್ದು ಬಂದದ್ದು ಸಾಕು, ಅಂದರೆ ಈ ನಮ್ಮ ಭತ್ತದ ಕೃಷಿಗಿಂತ ಇದು ಲಾಭ. ಲಾಭ ಅದು. ವರ್ಷಕ್ಕೊಮ್ಮೆ ಏನಾದರೂ ಮಾಡಿದ್ರೆ ಆಯ್ತು, ನೀರು ಕೊಟ್ಟರೆ ಆಯ್ತು, ನೀರು ಕೊಟ್ಟರೆ ನೀರಿನ ವ್ಯವಸ್ಥೆ. ಹಾಂ, ನೀರಿನ ವ್ಯವಸ್ಥೆ ನಮ್ಗೆ ಬೇಕಾದಷ್ಟಿದೆ. ನೀರು ಎಂತ ಬೋರ್ವೆಲ್ ಇಲ್ಲ ಓಪನ್ ವೆಲ್. ಓಪನ್ ವೆಲ್. ಹೌದು. ನೀರು ಒಳ್ಳೇದುಂಟು, ನೀರು ವರ್ಷದ. ಮುಂಚೆ ನಾನು ಕಬ್ಬು ಮಾಡ್ತಾ ಇದ್ದೆ, ಸಕ್ಕರೆ ಕಾರ್ಖಾನೆ ಕಬ್ಬು ಆಗ್ತಾ ಇದ್ದೆ, ಒಂದು 150 ಕ್ವಿಂಟಲ್ ಆಗ್ತಾ ಇದ್ದೆ, 150 ಟನ್ ಸಾರಿ. ಅದು ಅವರು ಏನು ನಾವು ಹಾಕಿದ್ದಕ್ಕೆ ಕೊಡಲೇ ಇಲ್ಲ ಹಣ, ಆಮೇಲೆ ಸ್ವಲ್ಪ ಕೊಟ್ಟರು, ಈಗಲೂ ನನಗೆ ಒಂದು 2 ಲೋಡದು ಈಗಲೂ ಕೊಟ್ಟಿಲ್ಲ ಅವರು. ಅವರು ಏನೋ ಮಾಡಿ ಕೊಡ್ಲೇ ಇಲ್ಲ, ಈಗಲೂ ಕೊಡ್ಲಿಲ್ಲ. ಈಗ ಬರ್ತೇನೆ ಅಂತ ಹೇಳ್ದೆ, ನಾ ಹೇಳ್ದೆ ಬೇಡ, ನೀವು ಬರದೇ ಬೇಡ ಅಂತ ಹೇಳಿದೆ. ಮಾಡ್ತಾ ಇದ್ದೀರಾ ಕಬ್ಬು? ಹಾ, ಕಬ್ಬು ಕಬ್ಬು ಈಗ ತಿನ್ಲಿಕ್ಕೆ ಮಾಡುದು, ಮುಂಚೆ ಅದಕ್ಕೆ ಮಿಷಿನ್ ಸುಗರ್ ಫ್ಯಾಕ್ಟ್ರಿ ಬ್ರಹ್ಮಾವರಿಗೆ ಕೊಡ್ತಾ ಇದ್ದೀವಿ. ಹೌದು, ಈಗ ಇಲ್ಲ, ಈಗ ಮಾಡುದಿಲ್ಲ, ಈಗ ಮಾಡುದಿಲ್ಲ. ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಲಿಕ್ಕೆ, ಯಾರು ಬರ್ತಾರಲ್ಲ ಗೆಸ್ಟ್, ಅವ್ರಿಗೆ ಸ್ವಲ್ಪ ಕೊಡ್ಲಿಕ್ಕೆ ಮಕ್ಕಳೆಲ್ಲ. ಓಹೋ, ಅಂದ್ರೆ ಅದಕ್ಕೆ ಸರಿಯಾದಂತ ಮಾರಾಟದ ವ್ಯವಸ್ಥೆ? ಮಾರಾಟದ ವ್ಯವಸ್ಥೆ ಇಲ್ಲ ಸರ್, ವ್ಯವಸ್ಥೆ ಇದ್ರೂ ಕೂಡ ಹಣ ಕೊಡುದಿಲ್ಲ ಎಲ್ಲ ಕಡೆ ಆಗಿ. ಸರಿ, ಅದ್ರ ಮಧ್ಯೆ ತೆಂಗಿನ ಮಧ್ಯೆ ಯಾವ, ಅಲ್ಲ ಅಡಿಕೆ ಮಧ್ಯೆ ಯಾವ ಬೆಳೆಗಳನ್ನೆಲ್ಲ? ಅಡಿಕೆ ಮಧ್ಯೆ ನಾನು ಇದು ಬಾಳೆ ಎಲ್ಲ ಹಾಕಿದ್ದೆ, ಮತ್ತೆ ಇದು ಕಬ್ಬು ಸ್ವಲ್ಪ ಆಗಿದೆ. ಕಬ್ಬು ಈಗ ಮೇಲೆ ಹೋದ ಮೇಲೆ ಅದು ಅಷ್ಟೊಂದು ಬರೋದಿಲ್ಲ ಕಬ್ಬು. ತರಕಾರಿ ಎಲ್ಲ ಮಾಡ್ತಿದ್ದಾರೆ, ಈಗ ಅದರಲ್ಲಿ ಮಾಡ್ಲಿಕ್ಕೆ ಹೋಗುದು ಮೇಲೆ ಹೋಗಿದೆ. ಇನ್ನೊಂದು ಗದ್ದೆಯಲ್ಲಿ ಹೋದ ವರ್ಷ ಎಲ್ಲ ಇಟ್ಟಿದ್ದೇನೆ, ಅದರಲ್ಲಿ ಗೆಣಸು ಮತ್ತು ಇದು ಹಾಕಿದ್ದೇನೆ. ನಮಗೆ ಗೊಬ್ಬರ ಬೇಕು, ಸಾವಯವ ಗೊಬ್ಬರ ಬೇಕಲ್ಲ, ಸೆಣಬಿನ ಬೀಜ ಎಲ್ಲ ಚೆಲ್ಲಿ ಅದು ಸ್ವಲ್ಪ ಒಂದು ಅಂದರೆ ಹೂವು ಅಂತಕ್ಕೆ ಬರುವಾಗ ಅಂತ ತೆಗೆದು ಅದಕ್ಕೆ ಬುಡಕ್ಕೆ ಹಾಕೋದು. ಗದ್ದೆ ಕೂಡ ಹಾಗೆ ಮಾಡ್ತೇನೆ ನಾನು, ಗದ್ದೆ ಕೂಡ ಹಾಗೆ ಮಾಡ್ತೇನೆ. ಸೆಣಬು ಹಾಕ್ತೇನೆ, ಸೆಣಬು ಅದು ಸೆಣಬು ಎಲ್ಲ ಎಲ್ಲ ಉಂಟು ವೆರೈಟಿ ಎಲ್ಲ. ಅದನ್ನು ಬಂದಾದಾಗ ಒಂದು ಎಕರೆಗೆ ಒಂದು ಎರಡು ಚೀಲ ಚೆಲ್ಲಿ ಅದನ್ನು ಪುನಃ ಮೌಲ್ಚಿ ಮಾಡುದು, ಅದು ಒಂದು ಇದಾಗ್ತದೆ, ಗೊಬ್ಬರ ಗೊಬ್ಬರ ತರ ಆಗ್ತದೆ ಅಂತ ಹೇಳಿದ್ರೆ ಒಂಥರ ಸಾವಯವ ಸಾವಯವ ಗೊಬ್ಬರ. ಮತ್ತೆ ನೀವು ದನ ಸಾಕ್ತೀರಿ ಹೇಳಿ? ದನ ಒಂದೇ ದನ ಸಾಕು, ಒಂದೇ ದನ. ಹೌದೌದು, ಗಿರು ದನ? ಹೌದು, ಗಿರು. ಅದು ಏನು ವ್ಯತ್ಯಾಸ ಉಂಟು? ಅದು ನಾನು ಇದರಲ್ಲಿ ಕಮಿಟಿಯಲ್ಲೆಲ್ಲ ಇದ್ದೇನೆ, ಗಿರ್ ದನ ಗೋವು ಇದರಲ್ಲೆಲ್ಲ ಇದ್ದೇನೆ. ಮುಂಚೆಲ್ಲ ಇತ್ತು ನಾನು ಇದನ್ನು, ಅದರ ಇದರ ಸಾವಯವ ಮಾಡ್ಲಿಕ್ಕೆ ಒಳ್ಳೇದಲ್ಲ, ಜೀವಾಮೃತ ಎಲ್ಲ ಮಾಡ್ಲಿಕ್ಕೆ, ಅದು ಬೀಜಾಮೃತ ಎಲ್ಲ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ, ಈಗ ಮಾಡ್ತಾ ಇದ್ದೇನೆ. ತರಕಾರಿಗೆ ಅದನ್ನೇ ಯೂಸ್ ಮಾಡುದು, ಬೇರೆ ಏನು ಯೂಸ್ ಮಾಡುದು? ಈ ಗಿರ್ ದನ ಸಾಕ್ಲಿಕ್ಕೆ ಬೇರೆ ದನಗಳಿಗಿಂತ ವ್ಯತ್ಯಾಸ ಉಂಟಾ ಹೇಗೆ? ಈ ವ್ಯತ್ಯಾಸ ಏನಿಲ್ಲ ಸರ್, ಅದು ನನಗೇನು ಅಷ್ಟೊಂದು ಗೊತ್ತಿಲ್ಲ. ನಾವು ಮುಂಚೆ ಏನು ಮಾಡಿದೇವೋ ಅಷ್ಟೇ ಅಷ್ಟೇ ಅಂದ್ರೆ ಅದು ದನ ಕಟ್ಟುವುದು, ಅದನ್ನೇ ಸ್ವಲ್ಪ ಹುಲ್ಲೆಲ್ಲ ಕೊಯ್ದೆಲ್ಲ ಹಾಕ್ತಾ ಇದ್ದೆ. ಹುಲ್ಲೆಲ್ಲಿಂದ ತರ್ತೀರಿ? ನಮ್ಮ ಗದ್ದೆ ತೋಟದಲ್ಲೆಲ್ಲ ಉಂಟಲ್ಲ, ಒಣ ಹುಲ್ಲು ತರುವುದಿಲ್ಲ? ಒಣ ಹುಲ್ಲು ನಮ್ಮ ಹತ್ರ ಉಂಟಲ್ಲ, ನಾಲ್ಕು ಎಕರೆ ಮಾಡ್ತಾ ಇದ್ದೇನೆ ನಾನು. ಅದರಿಂದ ನಿಮಗೆ ಸಾಕಾಗ್ತದೆ, ಅದು ಹೆಚ್ಚಾಗ್ತದೆ. ಮಾಡ್ತೇವೆ. ಹಾಲು ಎಷ್ಟು ಸಿಗ್ತದೆ? ಹಾಲು ನಾನು ಕರೆಯುವುದಿಲ್ಲ, ಕರೆಯುವುದಿಲ್ಲ. ನನಗೆ ಕುರಿ ಅದನ್ನು ಬೆದೆ ಬಂದಾಗ ನಾನು ಮಾರುಬಿಡ್ತಿದ್ದೆ, ಅದು ಬೇರೆ ತರುವುದು. ಅದೇ ನಮಗೆ ಮತ್ತೆ ಬೆಳಿಗ್ಗೆ ಎದ್ದು ಅದು ಕೊಂಡೋಗ್ಬೇಕು, ತರಬೇಕು, ಅದು ತುಂಬ ಕಷ್ಟ ಆಗ್ತದೆ. ಮತ್ತೆ ಅಲ್ಲಿ ಫ್ಯಾಟ್ ಬಂದಿಲ್ಲ ಅಂತ ಅವ್ರು ಚೆಲ್ಲುದು ಅದೆಲ್ಲ ಬೇಡ ಅಂತೇಳಿ, ನಮ್ಗೆ ಎಷ್ಟು ಬೇಕು ಅಷ್ಟೇ. ಹಾಗಿದ್ರೆ ಮುಂಚೆ ನನ್ನದು ಕೋಣ ಮೂರು ಜೋಡಿತ್ತು, ಅಂದ್ರೆ ಆರು ಕೋಣ ಇತ್ತು ನಮ್ಮಲ್ಲಿ. ಒಂದು ಕಾಲದಲ್ಲಿ ನನ್ನ ತಂದೆಯವರು ಕಮಲದನ್ನು ಕೂಡ ಸಾಕ್ತಿದ್ರು. ಹೌದು, ಒಂದು ಕಾಲದಲ್ಲಿ ಅಂದ್ರೆ ನಾವು ಸಂದಿದ್ದೇವೆ ಅವಾಗ. ಈಗೆಲ್ಲ ಹೆಚ್ಚಿಲ್ಲ, ಈಗ ಎಲ್ಲವನ್ನು ಮಾರಿದ್ರಿ? ಇಲ್ಲ, ಎಲ್ಲ ಮಾಡಿದ್ದು ಯಾರು. ಈಗ ನಾನು ಕೂಡ ಕೆಲಸ ಮಾಡುದು, ಬೆಳಿಗ್ಗೆ ಏಳುವರೆ ಗಂಟೆಗೆ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡುದು, ಹನ್ನೊಂದು ಗಂಟೆಯವರೆಗೆ ನನ್ನ ಗದ್ದೆ ಕೆಲಸ ಮಾಡುದು, ಮತ್ತೆ ಮೂರು ನನ್ನ ಪೇಪರ್ ಅಂತ ತರಲಿಕ್ಕೆ ಹೋಗಿ ಸಿಟಿಗೆ ಹೋಗುದು, ಮತ್ತೆ ನಾಲ್ಕು ಗಂಟೆ ನಂತರ ಪುನಃ ಒಂದು ಆರು ಗಂಟೆ ಏಳು ಗಂಟೆವರೆಗೆ ಕೆಲಸ ಮಾಡೋಣ. ನಾನು ಒಬ್ಬನೇ ಮಾಡ್ದು, ನನಗೇನು ಬೇರೆ ಲೇಬರ್ ಡಿಪೆಂಡ್ ಆಗಿರುವುದಿಲ್ಲ ನಾನು. ಈಗ ಲೇಬರ್ ಚಾರ್ಜ್ ತುಂಬ ಜಾಸ್ತಿ ಆಗಿದೆ, 600 ರೂಪಾಯಿ 700 ರೂಪಾಯಿ ಹೋಗಿದೆ, ಅದು ಕೂಡ ಬರುದಿಲ್ಲ. ಇವತ್ತು ಬರ್ತೇನೆ ಅಂತ ಹೇಳಿದ ಒಬ್ಬ ಬರಲಿಲ್ಲ ಅಂತ ಇಲ್ಲಿ ಬರ್ತದೆ. ಹೌದು, ಅದರಿಂದ ಅವರನ್ನ ಡಿಪೆಂಡ್ ಆಗಲಿ ಆಗುದಿಲ್ಲ. ಅದಕ್ಕಾಗಿ ನಾನೆಲ್ಲ ಮಿಷಿನ್ ಎಲ್ಲ ತೆಗೆದುಕೊಂಡದ್ದು, ಎಲ್ಲದಕ್ಕೂ ಮಿಷಿನ್ ಡಿಪೆಂಡ್ ಆಗಿದ್ದೇನೆ. ಹುಲ್ಲು ಕೆತ್ತುವುದು, ಅದು ಕೊಚ್ಚುವುದು ಎಲ್ಲ ಹುಲ್ಲಿಗೂ ಕೂಡ ನೀವು ಮಿಷಿನ್? ಹೌದೌದು, ಕೆತ್ತಲಿಕ್ಕೆ. ಹಾಗಾಗಿ ಇನ್ನು ಮುಂದಿನ ದಿವಸಗಳಲ್ಲಿ ಮೆಷಿನ್ಗಳಿಂದಲೇ ಕೆಲಸ ಮಾಡಿಸಬೇಕಾಗಬಹುದು ಅಂತ ಗ್ಯಾರಂಟಿ? ಅದು 100%, ಇಲ್ಲ ಮ್ಯಾನುವಲ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ಸರಿಯಾದ ಸಮತಟ್ಟಾದಂತ ಒಂದು ಭೂಮಿ ಇಲ್ಲ, ಮತ್ತೆ ಹುಳಿಮಣ್ಣು. ಈ ಎರಡು ಕಾರಣಗಳಿಂದ ನಿಮ್ಗೆ ಈ ಮೆಷಿನ್ಗಳ ಕಷ್ಟ, ಇದು ಕೂಡ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಅಂತ ಅನಿಸುದಿಲ್ಲ? ಹೌದು ಸರ್, ನಮ್ಮಲ್ಲಿ ಸಮತಟ್ಟಿಲ್ಲ, ಒಬ್ಬರ ಅವರ ಗದ್ದೆಯಲ್ಲಿ ಹೋದ್ರೆ ಇವರು ಬಿಡುದಿಲ್ಲ, ಇವರ ಗದ್ದೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದಿತ್ತು ನಂಗೆ. ಮತ್ತೆ ಅವರದೆಲ್ಲ ಹಡಿಲಿತ್ತು ಗದ್ದೆ, ಈಗ ನನ್ನನ್ನು ನೋಡಿ ಅವರು ಕೂಡ ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ಹಡಿಲಿತ್ತು, ಒಂದು 90 ಬರುವಾಗ ನಾನು ಎಲ್ಲ ಹಡಿಲು ಗದ್ದೆ ಇತ್ತು. ನಾನು ನಮ್ದು 3 ಎಕರೆ ಇರೋದು, 4 ಎಕರೆ ಬೇರೆಯವ್ರದ್ದು ಹಡಿಲು ಬಿದ್ದ 4 ಎಕರೆ ನಾನು ಈಗ ಲೀಸಿಗೆ ತೆಗೆದುಕೊಂಡು ಮಾಡ್ತಾ ಇದ್ದೇನೆ. ಅಂದ್ರೆ ಯಾಕೆಂದ್ರೆ ಅವರ ಗದ್ದೆ ಪಾಳು ಬಿದ್ದ ಅದೆಲ್ಲ ಎಲ್ಲ ನಲ್ಲಿ ಅಂತ ಹೇಳ್ತಾರೆ ನಾವು, ಅದೊಂದು ಕೀಳು ಕಳೆ, ಅದು ನಮ್ಮ ಗದ್ದೆ ಬರುತ್ತೆ. ಅದಕ್ಕಾಗಿ ಸುತ್ತಲದೆಲ್ಲ ನಾನು ಸಾಗುವಳಿ ಮಾಡಿದ್ದೇನೆ, ನನಗೆ ಸೇಫಲ್ ಅಂತ ಅದು ಮಾಡ್ತಾ ಇದ್ದೇನೆ. ನನ್ನ ನೀರು ಪಂಪಿನ ನೀರು ಎಲ್ಲಿ ಯಾವ ಗದ್ದೆವರೆಗೆ ಹೋಗ್ತದೆ ಆ ಸತ್ತಿವರೆಗೆ ನಾನು ಸಾಗಲು ಮಾಡ್ತಾ ಇದ್ದೇನೆ. ಬೇರೆಯವ್ರದ್ದು 4 ಎಕರೆ ನನ್ನ ಹತ್ರ ಉಂಟು. ನೀವು ತರಕಾರಿ ಬೆಳೆ ಏನಾದ್ರು ಬೆಳೀತೀರಾ? ಹೌದು ಸರ್, ನಾನು 22 ಬಸಳೆ, ಅಲಸಂದೆ, ಮತ್ತೆ ಇದು ಸೋರೆಕಾಯಿ, ಕುಂಬಳಕಾಯಿ, ಮತ್ತೆ ಇದು ಸೊಪ್ಪು ಉಂಟಲ್ಲ ಇದು ಯಾವ್ದು ಪಾಲಕ್, ಮತ್ತೆ ಹರಿವೆ ಸೊಪ್ಪು, ಬೆಂಡೆ ಆಕ್ಚುಲಿ ಬೆಂಡೆ ಜಾಸ್ತಿ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಮಾರ್ತೀರಾ? ಇಲ್ಲ ಸರ್, ಮುಂಚೆ ಎಲ್ಲ ಮಾರ್ಲಿಕ್ಕೆ ಕೊಂಡೋಗಿದ್ದೆ. ನನ್ನ ಹತ್ರ ಅವನು 5 ರೂಪಾಯಿ ತೆಗೆದುಕೊಂಡು ಅವನು 15 ರೂಪಾಯಿ ಮಾರ್ತಾ ಇದ್ದ ಅವನು. ಆಮೇಲೆ ನನಗೆ ಅಲ್ಲಿಗೆ ಅವು ಜವಾನ್ ಅಂತ ಹೇಳ್ದ, ಬೇಡ ನನಗೆ ಎಷ್ಟು ಬೇಕು, ನನ್ನ ಅಣ್ಣನೆಲ್ಲ ಮಂಗಳೂರಿನಲ್ಲಿದ್ದಾರೆ, ಇಲ್ಲಿ ತಂಗಿ ಇಲ್ಲಿ ಇದ್ದಾರೆ, ನನಗೆ ಎಷ್ಟು ಬೇಕಾಗೋ ಅಷ್ಟು ಮಾಡೋದು, ಬಾಕಿ ತನ್ನ ಅವರಿಗೆ ಕೊಡುದು. ಮತ್ತೆ ನೆರೆಕರವರಿಗೆ ಸ್ವಲ್ಪ ಕೊಡ್ತೇನೆ, ಕೇಳಿದವರಿಗೆಲ್ಲ, ಮಾಸ್ಟರ್ಗೆಲ್ಲ ಕೆಲವರು ಇದ್ದಾರೆ ಅಂಥವರಿಗೆಲ್ಲ ಕೊಡ್ತೇನೆ ಒಳ್ಳೆ ಜನ ಅಷ್ಟೇ. ಆದ್ರಿಂದ ತರಕಾರಿಗಳೆಲ್ಲ ನಿಮಗೆ? ಹೌದು, ನಾನು ಇವನು ಟೊಮೆಟೊ ಕೂಡ ಮಾಡ್ತೇನೆ ಸರ್. ಟೊಮೆಟೊ ಮಾಡ್ತೇನೆ. ಒಳ್ಳೆ ಬೆಳೀತದ? ಹಾಂ, ಬೆಳೀತದೆ ಸರ್, ಆಗ್ತದೆ. ಟೊಮೆಟೊಗೊಂದು ಸ್ವಲ್ಪ ಇದು ಬರ್ತದೆ, ರೋಗ ಎಲ್ಲ ಬರ್ತದೆ, ಆದರೆ ನಮ್ಗೆ ತೊಂದರೆ ಇಲ್ಲ, ಸ್ವಲ್ಪ ಮಾಡ್ತೇವೆ. ರೋಗಕ್ಕೆ ಏನು ಮಾಡ್ತೀರಿ? ರೋಗಕ್ಕೆ ಅದಕ್ಕೆ ಏನು ಮಾಡ್ಲಿಕ್ಕೆ ಹೋಗುದಿಲ್ಲ, ಬಂದಷ್ಟು ಬರಲಿ ಅಂತೇಳಿ, ಅದಕ್ಕೆ ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ಯಾವುದಕ್ಕೂ ಕೂಡ. ಇಲ್ಲ ಇಲ್ಲ, ತರಕಾರಿ ಏನು ಸ್ಪ್ರೇ ಇಲ್ಲ. ಒಟ್ಟಾರೆಯಾಗಿ ಹೇಳಿದ್ರಿ ಕೃಷಿ ಹೇಗೆ ಕಂಡಿದೆ, ನೀವೊಬ್ರು ವಿದೇಶದಲ್ಲಿ ಕೂಡ 10-12 ವರ್ಷ ಇದ್ದವರು, ಅಲ್ಲಿ ಈಗ ಅಲ್ಲಿಂದ ಕೆಲಸ ಮಾಡಿ ಎಲ್ಲ ಬಂದವರು, ಒಟ್ಟಾರೆಯಾಗಿ ನಮ್ಮ ನನಗೆ ಕೃಷಿಯಲ್ಲಿ ಸ್ವಲ್ಪ ಖುಷಿ ಉಂಟು ಅಷ್ಟೇ. ಕೃಷಿಯಲ್ಲಿ ಅಂದರೆ ನೋಡು ಈಗ ಬಯಲು ಗದ್ದೆಯಲ್ಲಿ ನೋಡ್ಬೇಕು, ಎಲ್ಲ ಪಾಯ ಆಗಿದೆ, ತೆನೆ ಬರ್ತದೆ, ಅದೊಂದು ನೋಡೋ ಖುಷಿ. ಮತ್ತು ನಾನು ಜಾಸ್ತಿ ಮಾಡೋದು ನನ್ನ ಫಿಸಿಕಲ್ ಫಿಟ್ನೆಸ್ಗೆ, ಅಂದರೆ ದೇಹದ ಸುಖಕ್ಕಾಗಿ ಮಾಡೋದು ನಾನು. ಅಂದರೆ ಓಡಾಡಲಿಕ್ಕೆ ದಿವಸಕ್ಕೆ ಒಂದು 5 ಕಿಲೋಮೀಟರ್ ಓಡಾಡ್ತೇನೆ ಗದ್ದೆಯಲ್ಲಿ, ಅದೆಲ್ಲ ಒಂದು ಇದು ಸಿಗ್ತದೆ. ಮತ್ತು ನಮ್ಮದೇ ನಮಗೆ ಸಿಗ್ತದೆ, ಅಂಗಡಿಯಲ್ಲಿ ತರಬೇಕಂಥದ್ದು ಏನಿಲ್ಲ, ಅಂಗಡಿಯಲ್ಲಿ ತರುವಂಥದ್ದು ಏನೂ ಇಲ್ಲ. ನಮಗೆ ಇದ್ದರೆ ಅದು ಸಂಬಾರ ದಿನಸುಗಳು ಅಷ್ಟೇ, ಮತ್ತೇನಿಲ್ಲ ಸ್ಪೈಸಸ್. ಮತ್ತೆ ಎಲ್ಲ ನಾವೇ ನಮ್ಮ ಮನೇಲಿ ಮಾಡ್ತಾ ಇದ್ದೇನೆ. ಅದರಿಂದ ಒಂದು ಖುಷಿ ಉಂಟು. ಮತ್ತೆ ಇಲ್ಲಿ ಕೃಷಿ ಮೇಳಕ್ಕೆಲ್ಲ ಹೋಗುವಂಥ ಜೋಳ ಹುಚ್ಚು, ಮೊನ್ನೆ ತಾನೇ ಬೆಂಗಳೂರು ಹೋಗಿದ್ದೆ ಹೆಸರುಘಟ್ಟಕ್ಕೆ, ಅಲ್ಲಿ ಎಲ್ಲ ನೋಡಿ ಅಲ್ಲಿ ಏನಾದರೂ ಬೀಜ ಒಳ್ಳೆದಿದ್ದರೆ ತಂದು ಇಲ್ಲಿ ಮಾಡುದು, ಕೆಲವು ಆಗ್ತದೆ ಕೆಲವು ಆಗುದಿಲ್ಲ. ನಮ್ಮ ಇದಕ್ಕೆ ಮಂಗಳೂರಿನ ಇದಕ್ಕೆ ಪರಿಸರಕ್ಕೆ ಆಗುದಿಲ್ಲ ಅದು, ಅದೊಂದು ಹುಚ್ಚು ಅಷ್ಟೇ. ಆದರೂ ಕೂಡ ಪ್ರಯೋಗ ಮಾಡ್ತಾ ಇದ್ದೇನೆ ಅಷ್ಟೇ. ಒಳ್ಳೆಯದು ಪುರುಷೋತ್ತಮ ಕೋಟ್ಯಾನವರೇ, ಓಕೆ ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಿಮ್ಮ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ, ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕಟೀಲಿನ ಪುರುಷೋತ್ತಮ ಕೋಟ್ಯಾನ್ ಅವರ ಭತ್ತದ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ನಮಸ್ಕಾರ, ನಾನು ಎಚ್ ಡುಂಡಿರಾಜ್. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ. ದೀಪಾವಳಿಯ ದಿನ ಬೆಳಕು ನೀಡುವುದು ಹಣತೆ, ವರ್ಷದ ಎಲ್ಲ ದಿನ ಮನೆ ಮನ ಬೆಳಗುತ್ತಾಳೆ ವನಿತೆ. ಹೌದು, ಮಾತೆಯಾಗಿ, ಸೋದರಿಯಾಗಿ, ಸಂಗಾತಿಯಾಗಿ ಬದುಕಿಗೆ ಬಣ್ಣ ತುಂಬುವವಳು ಹೆಣ್ಣು. ಹೆಣ್ಣೆಂದರೆ ಸೃಷ್ಟಿ, ನಿಸರ್ಗ, ಅವಳಿಲ್ಲದ ಬದುಕು ಅಪೂರ್ಣ. ಗಂಡು ಮಗುವೇ ಬೇಕೆಂಬ ಮೊಂಡು ಹಠ ಬೇಡ. ಗಂಡಿನಷ್ಟೇ ಸಾಮರ್ಥ್ಯ ಹಕ್ಕುಗಳಿವೆ ಹೆಣ್ಣಿಗೂ ಕೂಡ. ಹೆಣ್ಣು ಭ್ರೂಣಹತ್ಯೆ ಅತ್ಯಂತ ಹೇಯ, ಇದರಿಂದ ಮನುಕುಲಕ್ಕೆ ಭಾರೀ ಅಪಾಯ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಹತ್ಯೆ ಮಾಡುವವರಿಗೂ ಜೈಲು ಶಿಕ್ಷೆ, ದಂಡ ವಿಧಿಸಲಾಗುತ್ತದೆ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಭಕ್ತಿ ರಚನೆಯೊಂದನ್ನು ಕೇಳೋಣ. ಪುರಂದರದಾಸರ ಕೀರ್ತನೆ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್. ಕರೆದೆತ್ತಿ ಕಂಬರು ಅರುಷದಿಂದಲೇ ನಿನ್ನ ಕರೆದತ್ತಿ ಕೊಂಬರು ಹೋಗದಿರಲು ರಂಗ ಬಾಗಿಲಿಂದ ಹೋಗದಿರಲು ರಂಗ ಅಗಣಿತ ಗುಣ ನಿನ್ನ ಜಗದ ನಾರಿಯರಲ್ಲ ಹಗೆಯಾಗಿನ